ಎಫ್ಕೆಸಿಸಿಐ ಮನವಿ ಮಾಡಿದೆ. ಚಿಕ್ಕಮಗಳೂರು ನಗರದಲ್ಲಿ ದತ್ತ ಜಯಂತಿಯ ಅಂಗವಾಗಿ ಬೃಹತ್ ಶೋಭಾಯಾತ್ರೆ ನಡೆಯಿತು. ಕಾಮಧೇನು ಗಣಪತಿ ದೇಗುಲದಿಂದ ಆರಂಭಗೊಂಡ ಶೋಭಾಯಾತ್ರೆಯಲ್ಲಿ ಅನೇಕ ಕಲಾ ತಂಡಗಳು, ದತ್ತಮಾಲಾಧಾರಿಗಳು, ವಾದ್ಯಗೋಷ್ಠಿ ತಂಡಗಳು ಭಾಗಿಯಾಗಿದ್ದವು. ಸುಮಾರು 15,000 ಹೆಚ್ಚು ಭಕ್ತರು ಪಾಲ್ಗೊಂಡಿದ್ದರು. ಪರಿಷತ್ ಸದಸ್ಯ ಸಿಟಿ ರವಿ, ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದು, ಶೋಭಾಯಾತ್ರೆ ಉದ್ದಕ್ಕೂ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜಭವನ ಅನುಮೋದನೆ. ಮೂಢನಂಬಿಕೆಗಳಿರುವ ಸಮಾಜದ ಜೊತೆ ರಾಜಿಯಾಗದಂತೆ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ. ತಮ್ಮ ದೆಹಲಿ ಪ್ರವಾಸಕ್ಕೆ ರಾಜಕೀಯ ಮಹತ್ವವಿಲ್ಲ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಳಗಾವಿಯಲ್ಲಿ ಅಗ್ನಿವೀರ 6ನೇ ತಂಡದ 484 ಸೈನಿಕರಿಂದ ನಿರ್ಗಮನ ಪಥ ಸಂಚಲನ. ಉತ್ತರ ಕನ್ನಡ ಜಿಲ್ಲೆಯ ಕಡಲ ತೀರಗಳಲ್ಲಿ ರಷ್ಯಾ, ಸೈಬೀರಿಯಾ ದೇಶಗಳ ಸಮುದ್ರ ಹಕ್ಕಿಗಳ ಕಲರವ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಕಾರ್ಯಕ್ರಮ ಕೃಷಿ ರಂಗ. ಇಂದಿನ ಕೃಷಿ ರಂಗದಲ್ಲಿ ಕೇಳಿ ಕೃಷಿ ತೋಟಗಾರಿಕೆ ಬೇಸಾಯದಿಂದ ಉಪಕಸುಬುಗಳ ಕುರಿತು. ಆಕಾಶವಾಣಿ ವಿಜಯಪುರ. ರೈತ ಬಾಂಧವರ ಕಾರ್ಯಕ್ರಮ. ಮಸಾಲೆ ಖಾರ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧಿ ಪಡೆದಿರುವ ಗುಮ್ಮಟ ನಗರಿ ಬಿಜಾಪುರದ ಸುಪ್ರಸಿದ್ಧ ಉಮದಿಯವರ ಪ್ಯೂರ್ ಹೋಮ್ ಮೇಡ್ ಮಸಾಲೆ ಖಾರ. ಮದುವೆ, ಮುಂಜುವಿ, ಗೃಹ ಪ್ರವೇಶ, ಇನ್ನಿತರ ಹಲವಾರು ಶುಭ ಸಮಾರಂಭಗಳಲ್ಲಿ ಅಡುಗೆಗಾಗಿ ಉಪಯೋಗಿಸುವುದೇ ಉಮದಿಯವರ ಮಸಾಲೆ ಖಾರ. ಬನ್ನಿ ಹಾಗಾದರೆ ತಡೆಯಾಕೆ, ಉಮದೀಸ್ ಅವರ ಮಸಾಲೆ ಖಾರವನ್ನು ತೆಗೆದುಕೊಂಡು ಇದರ ಸ್ವಾದವನ್ನು ತಾವೇ ಅನುಭವಿಸಿ. CP Grams, Centralized Public Grievance Redressal and Monitoring System. ये है हर भारतीय नागरिक की शिकायत पर त्वरित कार्यवाही की गारंटी का पोर्टल. CP Grams एक ऐसी विश्वसनीय प्रणाली जो प्रत्येक नागरिक को सशक्त बनाती है और सुशासन के हर स्तर पर अधिकारियों के जवाबदेही सुनिश्चित करती है. CP Grams, संवेदनशील, असरदार, जवाबदेह. आज ही लॉगिन करें CP Grams. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ. ಲಾಲ್ ಹೇ ಕಮಾಲ್ ಹೇ ಲಹೂ ಯೇ ಬೇಮಿಸಾಲ್ ಹೇ ಯೇ ತೇರಾ ಕ್ಯಾ ಯೇ ಮೇರಾ ಕ್ಯಾ ಲಹೂ ಸಭೀ ಕಾ ಲಾಲ್ ಹೇ ಗಿರೇ ಕಹೀಂ ತೋ ಕತ್ರಾ ಹೇ ಬಹೇ ತೋ ಬೇಕಾರ್ ಹೇ ಕಾಮ್ ಆಯೇ ಕಿಸೀ ಕೇ ಅಗರ್ ತಭೀ ಯೇ ಗುಲ್ಜಾರ್ ಹೇ हाथ बढ़ा के तो देखो रक्तदान करके तो देखो बुझती जीवन किलो को रक्तदान से जला के तो देखो रक्तदान महादान आपका एक यूनिट ब्लड तीन जिंदगियां बचा सकता है। आइए हम रक्तदान करें और इस महान कार्य में अपनी भागीदारी सुनिश्चित करें। रक्तदान सेवाएं स्वास्थ्य सेवा महानिदेशालय स्वास्थ्य एवं परिवार कल्याण मंत्रालय भारत सरकार द्वारा जनहित में जारी। ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ ಅನ್ನು ಎಚ್ಚರಿಕೆಯಿಂದ ಓದಿ. ಎಲ್ಐಸಿ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲುತ್ತೆ ಆದ್ರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. CP Grams Centralized Public Grievance Redressal and Monitoring System. ये है हर भारतीय नागरिक की शिकायत पर त्वरित कार्यवाही की गारंटी का पोर्टल. CP Grams एक ऐसी विश्वसनीय प्रणाली जो प्रत्येक नागरिक को सशक्त बनाती है और सुशासन के हर स्तर पर अधिकारियों के जवाबदेही सुनिश्चित करती है. CP Grams संवेदनशील, असरदार, जवाबदेह. आज ही लॉगिन करें CP Grams. ತಜ್ಞವಾಣಿ ಆಕಾಶವಾಣಿ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಲಿಂಬೆ ಬೆಳೆಯ ಮಾರುಕಟ್ಟೆಯ ವ್ಯವಸ್ಥೆ ಈ ಕುರಿತು ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶ್ರೀಪಾದ್ ವಿಶ್ವೇಶ್ವರ್ ಅವರಿಂದ ಮಾಹಿತಿ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಇವತ್ತು ನಾನು ಶ್ರೀಪಾದ್ ವಿಶ್ವೇಶ್ವರ್ ಅಂತ ಹೇಳಿಬಿಟ್ಟು ಸಹಾಯಕ ಪ್ರಾಧ್ಯಾಪಕನಾಗಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಿಮ್ಮೊಂದಿಗೆ ನಾನು ಲಿಂಬೆ, ಒಂದು ಪ್ರಮುಖವಾದಂತಹ ನಮ್ಮ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರಮುಖವಾದಂತಹ ಒಂದು ಬೆಳೆ, ಅದರ ಮಾರುಕಟ್ಟೆ ವ್ಯವಸ್ಥೆ ಕುರಿತು ಒಂದಿಷ್ಟು ಅನುಭವವನ್ನ ಮತ್ತು ಕೆಲವೊಂದು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ಈಗ ಲಿಂಬೆಯನ್ನ ನಾವು ನೋಡಿದಾಗ ಇದು ಹಿಮಾಲಯ ತಪ್ಪಲಿನಿಂದ ಹಿಡಿದು ಚೀನಾ, ಫಿಲಿಪೈನ್ಸ್, ಬರ್ಮಾ, ಥೈಲ್ಯಾಂಡ್, ಇಂಡೋನೇಷ್ಯಾ ಹಾಗೂ ಎಲ್ಲಾ ಪ್ರದೇಶವರೆಗೂ ಸಿಟ್ರಸ್ ಮತ್ತು ಕಿತ್ತಳೆ ಹಣ್ಣಿನ ತವರೂರಾಗಿದೆ. ಈ ಗುಂಪಿನಲ್ಲಿ ಮ್ಯಾಂಡ್ರಿನ್, ಸಿಹಿ ಕಿತ್ತಳೆ, ಲಿಂಬೆ, ಲೆಮನ್, ಚಕ್ಕೋತ, ಗ್ರೇ ಫ್ರೂಟ್ ಮುಂತಾದವನ್ನೆಲ್ಲಾನು ಬೆಳೀತಾರೆ. ನಮ್ಮ ಕ್ಷೇತ್ರದ ಅಂದ್ರೆ ವಿಜಯಪುರ, ನಮ್ಮ ಕ್ಷೇತ್ರದ ಕರ್ನಾಟಕದ ಗಮನಿಸಿ ನೋಡಿದಾಗ ಈ ಗುಂಪಿನ ಹಣ್ಣುಗಳಿಗೆ ಮೂರನೇ ಸ್ಥಾನ ಅದ. ಎಸ್ಪೆಷಲಿ ನಮ್ಮಲ್ಲಿ ಆಂಧ್ರಪ್ರದೇಶ, ತೆಲಂಗಾಣ ಮತ್ತ ಕರ್ನಾಟಕ ಮೂರನೇ ಸ್ಥಾನದಾಗ ಅದ. ಮಹಾರಾಷ್ಟ್ರ, ಉತ್ತರಾಖಂಡ, ಬಿಹಾರ, ಅಸ್ಸಾಂ, ರಾಜಸ್ಥಾನ, ಮಧ್ಯಪ್ರದೇಶ ಮತ್ತು ಇನ್ನು ಉಳಿದ ಸಣ್ಣ ಪುಟ್ಟ ರಾಜ್ಯಗಳನ್ನು ಈ ಲಿಂಬೆಯನ್ನ ಬೆಳೀತಿದ್ದಾರೆ. ಈ ಹಣ್ಣಿನ ಬೆಳೆಗಳಲ್ಲಿ ಹೆಚ್ಚಿನ ಲಾಭದಾಯಕನೂ ಆಗ್ಯಾವು ಮತ್ತು ಹೆಚ್ಚು ಜನಪ್ರಿಯನೂ ಆಗ್ಯಾವು. ಲಿಂಬೆಯ ನಾವು ನಮ್ಮ ಆರೋಗ್ಯಕ್ಕಾಗಿ ಮತ್ತು ಬೇರೆ ದೃಷ್ಟಿಯಿಂದ ಲಿಂಬೆ ಬಹಳ ಒಂದು ಪ್ರಮುಖವಾದಂತ ಬೆಳೆಯಾಗಿದೆ. ಇದಕ್ಕೆ ಹವಾಗುಣ ನಾವು ನೋಡಿದಾಗ ಈ ಹಣ್ಣು ಗಿಡಮರಗಳನ್ನು ನಿತ್ಯ ಹಸಿರಿದ್ದು ಸಮಶೀತ ಉಷ್ಣವಲಯ ಹವಾಗುಣ ಪ್ರದೇಶದಲ್ಲಿ ಇದು ಸೂಕ್ತವಾಗಿದೆ. ಅಂದ್ರೆ ನಮ್ಮ ವಿಜಯಪುರ ಮತ್ತೆ ಏನು ಬಾಗಲಕೋಟೆ ಜಿಲ್ಲೆ ಇದೆ, ಇದಕ್ಕೆಲ್ಲ ಸೂಕ್ತವಾದಂತ ಒಂದು ಪ್ರದೇಶ. ಆಮೇಲೆ ಈ ಬೆಳೆಗೆ 13 ಡಿಗ್ರಿಯಿಂದ 37 ಡಿಗ್ರಿ ಉಷ್ಣತೆ ಅತ್ಯಂತ ಸೂಕ್ತವಾಗಿರ್ತದೆ. ಒಂದು ವೇಳೆ ಉಷ್ಣತೆ ಏನಾದರೂ -40 ಕುಸಿದ್ದಾದ್ರೆ ಈ ಎಳೆ ಸಸಿಗಳಿಗೆ ಹಾನಿ ಖಂಡಿತ. ಅಂದ್ರೆ ಲೋ ಟೆಂಪರೇಚರ್, ಅದಕ್ಕೆ ಇದು ಟೆಂಪರೇಟ್ ರೀಸನ್ ಒಳಗೆ ಬೆಳೆದಿಲ್ಲ. -40 ಡಿಗ್ರಿ ಸೆಂಟಿಗ್ರೇಡ್. ಆಮೇಲೆ ಈಗ ಬೇರು ಸಮೂಹ ಬೆಳಿಬೇಕಂತಂದ್ರೆ 25 ಡಿಗ್ರಿ ಸೆಂಟಿಗ್ರೇಡ್ ಬೇಕಿದಕ್ಕೆ. ಆಮೇಲೆ ಭೂಗುಣ ನಮಗೆ ಹೆಂಗಿರಬೇಕಪ್ಪ ಅಂತಂದ್ರೆ ಇದ್ರೊಳಗೆ ನಿಂಬೆ ವಿವಿಧ ಬಗೆಯ ಮಣ್ಣುಗಳನ್ನೆಲ್ಲ ಬೆಳಿಬಹುದು. ಇದನ್ನ ಇವುಗಳ ಬೇಸಾಯಕ್ಕೆ ಮಣ್ಣಿನ ನಿರ್ಬಂಧವೇನು ಇರುವುದಿಲ್ಲ ಇದಕ್ಕೆ. ಇದು ಇಂಪಾರ್ಟೆಂಟ್ ನೋಡ್ರಿ. ಕಪ್ಪು ಮಣ್ಣು, ಮರಳು ಮಿಶ್ರಿತಗೊಂಡು ಮಣ್ಣುಗಳೇ ಚೆನ್ನಾಗಿ ಬೆಳೀತದೆ. ಇದು ಒಂದೇ ತರ ರಚನೆ ಕೂಡ 2-2.5 ಮೀಟರ್ ಆಳವಿರುವ ನೀರು ಬಸಿಬೇಕು, ನೀರು ನಿಲ್ಲಬಾರದು ಇದಕ್ಕೆ. ಹಾಗೂ ಫಲವತ್ತಾದ ಮಣ್ಣು ಇದ್ದಲ್ಲಿ ಅತ್ಯಂತ ಸೂಕ್ತವಿರ್ತದೆ. ಆಮೇಲೆ ನೀರು ನಿಂತರೆ ಇವುಗಳಿಗೆ ಆಗುದು, ಯಾಕಂದ್ರೆ ಎಲ್ಲ ಸಿಡಿ ಆಗಿ ಹೋಗ್ತದೆ. ಆಮೇಲೆ ಹೆಚ್ಚು ತೇವ ಹಿಡಿದಿರುವ ಮಣ್ಣುಗಳಲ್ಲಿ ನೀರು ಬಸಿಯುವಂತೆ ಮಾಡಬೇಕು ಇದಕ್ಕೆ. ಆಮೇಲೆ ರಸಸಾರ ಇದಕ್ಕೆ ನೋಡ್ರಿ 6-7 ಇರಬೇಕು. ಅಂದ್ರೆ ನಾವು pH ಅಂತ ಏನ್ ಹೇಳ್ತೀವಿ, 6-7 ಇದ್ರೆ ಈ ಸಸ್ಯ ಬೆಳವಣಿಗೆಗೆ ಮತ್ತು ಇಳುವರಿಗೆ ಇಳುವರಿ ತಗೊಳ್ಳಿಕ್ಕೆ ಉತ್ತಮವಾಗಿರ್ತದೆ. ಆಮೇಲೆ ನಮ್ಮಲ್ಲಿ ಅನೇಕ ತಳಿಗಳವ, ಅದರಗೊಂದು ಗುರುತಿಸಿದ್ದು ನಾವು ಆಲ್ರೆಡಿ ನಾವು ಗುರುತಿಸಿವಿ, ಇಂಡಿ ಲೈಮ್ ಅಂತೇಳಿ ಭೌಗೋಳಿಕ ಮಾನ್ಯತೆಯೂ ಸಿಕ್ಕಿದೆ. ಅದರ ಜೊತೆಗಿನ ಬೇರೆ ಬೇರೆ ತಳಿಗಳವ, ಅದರೊಳಗೆ ಸಾಕಷ್ಟು ಗಿಡದಿಂದ ಗಿಡಕ್ಕೆ ವ್ಯತ್ಯಾಸಗಳನ್ನು ಕಂಡು ಬರ್ತಾವು. ಮಹಾರಾಷ್ಟ್ರದಲ್ಲಿ ಪ್ರಮಾಣದಲ್ಲಿ ನಿಂತಿದೆ, ಮತ್ತು ವಿಕ್ರಮ್ ಅಂತ ಎರಡು ತಳಿಗಳು ಹೆಸರುವಾಸಿಯಾಗ್ಯಾವು. ಆಮೇಲೆ ವಾಣಿಜ್ಯ ಮಟ್ಟದಾಗ ಬೆಳಿಲಿಕ್ಕೂ ಅವನ್ನ ಶಿಫಾರಸು ಮಾಡ್ಯಾರ. ಇವು ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಕಜ್ಜಿ ರೋಗದೊಳಗೆ ಮುಕ್ತ ಆಗ್ಯಾವು. ಅದ್ರ ಜೊತೆಗಿನ ನಮ್ದು ಖಾಸಗಿ ಲೈಮ್ ಅನ್ನೋ ಇದೆ, ಇಂಡಿ ಲೈಮ್ ಅದು ಭೌಗೋಳಿಕ ಮಾಮಟ ಸಿಕ್ಕಿದ್ದು. ಬೇರೆ ಬೇರೆ ಪ್ರಮುಖ ಇನ್ನೊಂದಿಷ್ಟು ನಾವು ಹೇಳಿದ್ರೆ ಪ್ರಮಾಲಿನಿ ಅಂತಿದೆ, ವಿಕ್ರಮ್ ಅಂತಿದೆ, ಚಕ್ರಧಾರ್ ಅಂತಿದೆ, ಪಿಕೆಮೋನ್ ಅಂತಿದೆ, ಸಿಲೆಕ್ಷನ್ 49 ಅಂತಿದೆ, ತಾಹಿತಿ ಪರ್ಷಿಯನ್ ಲಿಂಬೆ ಅಂತಿದೆ. ಇವನ್ನೆಲ್ಲ ಇದು ಮಾಡ್ಕೋಬಹುದು. ಆಮೇಲೆ ಸಸ್ಯ ಅಭಿವೃದ್ಧಿ ಇದನ್ನ ಹೆಂಗ್ ಮಾಡ್ಕೋಬೇಕು ಅಂತಂದ್ರೆ, ನಿಂಬೆಯಿಂದ ಬೀಜದಿಂದಲೇ ಅಭಿವೃದ್ಧಿ ಪಡಿಸಬೇಕಾಗ್ತದೆ. ಬೀಜ ಪದ್ಧತಿ ನೈಸರ್ಗಿಕ ಪ್ರತಿಕೂಲಗಳನ್ನು ಸಮರ್ಥವಾಗಿ ಸಾಧಿಸಬಲ್ಲಾಗ್ತದೆ. ನಾವು ಬೀಜದಿಂದ ಮಾಡಿದ್ರೆ ರೋಗ ಸ್ವಲ್ಪ ಮಟ್ಟಿಗೆ ನಾವು ನಿರೋಧಕವಾಗಿ ನಾವು ಇದು ಮಾಡ್ಕೋಬಹುದು. ಆಮೇಲೆ ಸಮೃದ್ಧವಾಗಿ ಫಸಲನ್ನ ತಯಾರು ಮಾಡಬೇಕಾಗ್ತದೆ. ಆಮೇಲೆ ಸಸಿಯನ್ನ ನಾವು ತಯಾರಿಸೋದು ಗಮನದಾಗ ನೋಡಿದ್ರೆ, ತಾಜಾ ಬೀಜವನ್ನು 15 cm ತಾಜಾ ಇರಬೇಕು ಬೀಜ. ಅಂತರ ಸಾಲುಗಳಲ್ಲಿ 5 cm ಒಂದರಂತೆ ನಾವು ಬಿತ್ತಬೇಕು. ಬಿತ್ತು ಆಳ 1.5-2 cm ಇದ್ರೆ ಸಾಕಿದಕ್ಕೆ. ಆಮೇಲೆ ಹದವರ್ತು ನೀರು ಕೊಡಬೇಕಿದಕ್ಕೆ. ಆಮೇಲೆ 6-9 ತಿಂಗಳ ಅಂತರದಲ್ಲಿ ಅವುಗಳನ್ನು ಜೋಪಾನವಾಗಿ ಹೆಪ್ಪು ಸಮೇತ ಕಿತ್ತು ತೆಗೆದು ಗುಂಡಿಯಲ್ಲಿ ನೆಡಬೇಕಾಗ್ತದೆ. ಇದು ಸಸಿಗೆ ತಯಾರಿಸುವ ವಿಧಾನ. ಇದನ್ನ ನಮಗೆ ಒಂದು ಅವಕಾಶ ಹೇಳಬೇಕಂದ್ರೆ, ನೀವು ರೈತ ಉತ್ಪಾದಕರ ಕಂಪನಿ ಮೂಲಕ ನೀವೇ ನೀವು ಸಸಿಯನ್ನ ತಯಾರು ಮಾಡಿಕೊಂಡ್ರೆ ಏನಿದೆ, ನಿಮಗೊಂದು ಒಳ್ಳೆಯ ಅವಕಾಶ. ಅಂದ್ರೆ ಒಂದು ಅಡ್ವಾಂಟೇಜ್, ನಿಮಗೆ ಯಾವಾಗ ಬೇಕಾದಾಗ ಕ್ವಾಲಿಟಿ ಸಸಿ ಸಿಗ್ತಾವೆ. ಯಾಕಂದ್ರೆ ಏನಿದೆ, ನೀವು ನಿಮ್ದೇ ಆದಂತ ಸಸಿಯನ್ನ ತಯಾರು ಮಾಡಿಕೊಂಡ್ರೆ ಉತ್ತಮವಾದ ಗುಣಮಟ್ಟದ ಕ್ವಾಲಿಟಿ ಸಸಿಗಳ ಸಿಗುವುದು ಒಂದು, ಆಮೇಲೆ ಕಡಿಮೆ ಬೆಲೆಯಲ್ಲಿ ಸಿಗ್ತದೆ. ಆಮೇಲೆ ಎರಡನೇದು, ನಮಗೆ ಯಾವ ವೇಳೆಯ ಸಮಯದಲ್ಲಿ ಬೇಕು ಆ ಸಮಯದಲ್ಲಿ ಸಿಗ್ತದೆ. ಮೂರನೇ ಅಡ್ವಾಂಟೇಜ್, ದೊಡ್ಡ ಅಡ್ವಾಂಟೇಜ್ ಅಂದ್ರೆ ಇದಕ್ಕೆ ನಿಮಗೇನಿದೆ, ಎಲ್ಲರದು ಸೇಮ್ ಕ್ವಾಲಿಟಿ ನೀವು ಬೆಳೆದ್ರೆ ಅಂತಂದ್ರೆ, ಈಗ ಸಸಿ ಸೇಮ್ ಇರ್ತದೆ ಅಂದ್ಮೇಲೆ ಕ್ವಾಲಿಟಿ ಸೈಜು, ಈಗ ಬೇರೆ ಬೇರೆ ವೆರೈಟಿ ಹಾಕಿದ್ರೆ ಏನಾಗ್ತೀರಿ, ಒಬ್ರು ಪ್ರಮಾದಿನಿ ಬೆಳಿತೀರಿ, ಸೆಲೆಕ್ಷನ್ ಒಬ್ಬರು ಬೆಳಿತೀರಿ, ಒಬ್ರು ಖಾಸಗಿ ಲೈಮ್ ಹಾಕ್ತೀರಿ, ಬೇರೆ ಬೇರೆ ಇದು ಮಾಡಿದಾಗ ನಾವು ಒಟ್ಟಾಗಿ ರೈತ ಉತ್ಪಾದಕರ ಕಂಪನಿ ಜೋಡಿ ನಾವು ಎಕ್ಸ್ಪೋರ್ಟ್ ಮಾಡಬೇಕ್ರೆ ಅಥವಾ ದೂರದ ಮಾರುಕಟ್ಟೆಗೆ ಕಳಿಸಬೇಕಾರೆ ಅಲ್ಲಿ ಗ್ರೇಡ್ ವೇರಿಯೇಷನ್ ಬರ್ತದೆ. ಆ ನಿಟ್ಟಿನೊಳಗೆ ನಮ್ಮ ಗ್ರೇಡ್ ವೇರಿಯೇಷನ್ ಬಂದಾಗ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ತೊಂದರೆದಾಯಕನೂ ಆಗ್ತದೆ. ಈ ನಿಟ್ಟಿನೊಳಗೆ ನಿಮಗೆ ಒಂದು ಒಳ್ಳೆ ಅವಕಾಶ ಅಂದ್ರೆ, ಆಲ್ರೆಡಿ ನಮಗೆ ಭೌಗೋಳಿಕವಾಗಿ ಮಾನ್ಯತೆ ಪಡೆದಂತಹ ನಿಮ್ಮ ಇಂಡಿ ಲೈಮ್ ಇದೆ, ಅದನ್ನೇ ನೀವು ಸಸ್ಯಗಾರವನ್ನು ಮಾಡಿಕೊಂಡು ನಿಮ್ಮ ರೈತ ಉತ್ಪಾದಕರ ಕಂಪನಿ ಮೂಲಕ ಸಸ್ಯ ಉತ್ಪಾದನೆ ಮಾಡಿಕೊಂಡು ಅದನ್ನು ನಿಮಗೆ ಒಂದು ಬೆಲೆಯಲ್ಲಿ ಮತ್ತು ಕ್ವಾಲಿಟಿ ಉತ್ತಮವಾದ ಗುಣಮಟ್ಟದ ಸೀಡ್ಲಿಂಗ್ಸ್ ಅನ್ನು ಸಸಿಗಳನ್ನ ನೀವು ಪಡೆದುಕೊಂಡು ಒಂದೇ ಉತ್ತಮವಾದಂತಹ ಒಂದು ಕ್ವಾಲಿಟಿ ಅಂದ್ರೆ ವರ್ಗೀಕರಣ ಮಾಡುವ ಮುಂದೆ ಸೇಮ್ ಕ್ವಾಲಿಟಿ ಜಾಸ್ತಿ ನಮಗೆ ಸಿಗ್ತದೆ. ದೂರ ದೂರ ಕಳಿಸ್ಲಿಕ್ಕೂ ನಮ್ಗೆ ವರ್ಗೀಕರಣಕ್ಕೂ ಈಸಿ ಆಗ್ತದೆ. ಈ ನಿಟ್ಟಿನೊಳಗೆ ನಾವು ಅದೊಂದು ನಾವು ಸಸಿಗಳನ್ನ ತಯಾರಿಸೋದು ಒಂದು ಆಕ್ಟಿವಿಟಿಯನ್ನ ನಾವು ಉಪಯೋಗಗಳಕ ಮಾಡ್ಕೋಬೇಕಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೋತೀನಿ. ಆಮೇಲೆ ನಾವು ಇದನ್ನ ಯಾವಾಗ ನಾಟಿ ಮಾಡುವುದು, ಜೂನ್ ಮತ್ತು ಆಗಸ್ಟ್ ತಿಂಗಳದೊಳಗೆ ನಾಟಿ ಮಾಡುವುದು ಸೂಕ್ತ ಆಗಿದೆ ಇದನ್ನ. ಆಮೇಲೆ ಅದೇ ರೀತಿ ಭೂಮಿಯನ್ನ ನಾವು 2-3 ಬಾರಿ ಆಳವಾಗಿ ಉಳಿ ಮಾಡಿ ಅದನ್ನೆಲ್ಲ ನಿಮಗೆ ಸಿದ್ಧತೆ ಮಾಡ್ಕೋಬೇಕಾಗ್ತದೆ. ಶಿಫಾರಸು ಮಾಡಿದ ಹಂತದಲ್ಲಿ 60-90 cm ಗಾತ್ರದ ಗುಂಡುಗಳನ್ನು ತೆಗೆದು ಬಿಸಿಲಿಗೆ ಬಿಡಬೇಕು. ಒಂದೆರಡು ದಿನ ಬಿಸಿಲಿಗೆ ಬಿಟ್ಟು ಆಮೇಲೆ ಇದನ್ನ ಕೊಟ್ಟಿಗೆ ಗೊಬ್ಬರ 2 kg ಒಂದೊಂದು ಗುಂಡಿಗೆ ಹಾಕಿ 1 kg ಅಷ್ಟು ಸಿಂಗಲ್ ಸೂಪರ್ ಫಾಸ್ಫೇಟ್ ಅನ್ನು ಹಾಕಿ ನಾವು ಈ ಗಿಡಗಳನ್ನ ನೆಡಬೇಕು. ಆಮೇಲೆ ಅಂತರ ನಾವು ಸ್ಪೇಸಿಂಗ್ ಅಂತೀವಿ. ಅಂತರ ಸ್ಪೇಸಿಂಗ್ ಅನ್ನು ನೋಡಿದಾಗ ಪ್ರತಿ ಹೆಕ್ಟರ್ಗೆ ಸಾಲುಗಳು ಮತ್ತು ಸಸಿಗಳ ನಡುವೆ 6 m ಅಂತರ ಇರಬೇಕು. ಪ್ರತಿ ಹೆಕ್ಟರ್ಗೆ 277 ಗಿಡ ಬೇಕಾಗ್ತವೆ ಇದಕ್ಕೆ. ಆಮೇಲೆ ನಡುವ ಕಾಲಕ್ಕೆ ಸಸಿಗಳ ವಯಸ್ಸು 1 ವರ್ಷದಷ್ಟು ಇದ್ದರೆ ಸಾಕು. ಸಸಿಗಳ ಕಾಂಡ ನೆಟ್ಟಿಗಿರಬೇಕು ಮತ್ತು ಕೀಟ ಹಾಗೂ ರೋಗಗಳಿಂದ ಮುಕ್ತವಾಗಿ ಇರಬೇಕದು. ಆಮೇಲೆ ನೀವು ಒಂದೇ ಸಮ ಬರಲಿಕ್ಕೆ ಆಕಾರ ಮತ್ತು ಸೌರಿಕೆಯನ್ನ ಅಂದ್ರೆ ನಾವು ಪ್ರೂನಿಂಗ್ ಅಂಡ್ ಟ್ರೈನಿಂಗ್ ಅಂತೀವಿ, ಅದನ್ನು ಚಾಟ್ನಿಯನ್ನ ಮಾಡ್ಕೋಬೇಕಾಗ್ತದೆ. ನೆಲಮಟ್ಟದಿಂದ 75-100 cm ಎತ್ತರವರೆಗೆ ರಕ್ಕೆ ಪುಕ್ಕ ರಂಬೆಗಳು ಬರದಂತೆ ಅದನ್ನು ಸದೃಢವಾಗಿ ನಾವು ಬೆಳೆಸಬೇಕಾಗ್ತದೆ. ಅದೇ ರೀತಿ ನಾವು ಲಿಂಬೆಯ ಆರೋಗ್ಯವನ್ನು ನಾವು ನೋಡ್ಲಿಕ್ಕತ್ತಾಗ ಆರೋಗ್ಯ ಭಾಗ್ಯಗಳೇನಪ್ಪ ಲಿಂಬೆದು, ಬೇರೆ ಜನಕ್ಕೆಲ್ಲ ನಾವು ಇಷ್ಟೆಲ್ಲ ನಾವು ಬೆಳಿತೀವಿ, ಯಾಕೆ ನಾವು ಡಿಮಾಂಡ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತನ್ಲಿಕ್ಕೆ ಇದನ್ನು ಲಿಂಬೆ ಬೆಳೆಗಾರರಿಗೆ ಒಂದು ಇದು ನೋಡ್ರಿ, ಶರೀರದ ತೂಕವನ್ನು ಇಳಿಸಲಿಕ್ಕೆ ಸಹಾಯ ಆಗ್ತದೆ. ಆಮೇಲೆ ಜ್ವರದ ತಾಪ ಮತ್ತು ಶೀತ ಬಾಧೆಗಳನ್ನು ನಿವಾರಿಸ್ತದೆ. ಆಮೇಲೆ ಹಲ್ಲು ನೋವನ್ನು ಉಪಶಮನಗೊಳಿಸ್ತದೆ, ಹಲ್ಲುಗಳನ್ನು ಶುಭ್ರಗೊಳಿಸ್ತದೆ, ಪಾದಗಳಿಗೆ ವಿಶ್ರಾಂತಿಯನ್ನು ಒದಗಿಸುತ್ತದೆ. ಆಮೇಲೆ ಬಿಸಿಲಿನ ಜಳದ ಹಾನಿಯನ್ನು ಕಡಿಮೆ ಮಾಡುತ್ತದೆ, ಜೇನುನೊಣ ಮುಂತಾಗಿ ಕಟುಕಿದಲ್ಲಿ ಆಗುವ ನೋವನ್ನು ನಿವಾರಿಸುತ್ತದೆ, ಗಾಯದ ಕಲೆಗಳನ್ನು ಮತ್ತು ಕಪ್ಪು ಮಜ್ಜೆ ಸುಕ್ಕುಗುಟ್ಟರು ಮುಂತಾದವುಗಳನ್ನು ಅದು ಹೋಗಲಾಡಿಸ್ತದೆ. ಆಮೇಲೆ ಹಣ್ಣಿನ ರಸವು ಸಿ ಜೀವಸತ್ವದ ಒಳ್ಳೆಯ ಮೂಲ, ವಿಟಮಿನ್ ಸಿ ಅಂತೀವಲ್ಲ ಅದರದ್ದು ಮೂಲ ಇದು. ಹಣ್ಣುಗಳಲ್ಲಿ ಶಾರೀರಿಕ ಅಗತ್ಯವಿರುವ ಪೋಷಕಾಂಶಗಳು ಇರ್ತವೆ. ಇದಕ್ಕೆ ತಿರುಳಿನಲ್ಲಿ 19% ನಾರು ಇರ್ತದೆ ಇದರೊಳಗೆ. ಅದರಿಂದ ನಮ್ಗೆ ಏನಾಗ್ತದೆ, ನಾವು ತಿರುಳೆಲ್ಲ ಒಂದು ಉಪ್ಪಿನಕಾಯಿ ರೀಪದಾಗೆಲ್ಲ ಎಲ್ಲ ತಿಂದಾಗಿದ್ದಾಗೆಲ್ಲಾನು ನಮ್ಗೆ ಬೇರೆ ಬೇರೆ ವಿವಿಧ ತೊಂದರೆಗಳನ್ನಾಯ್ತು, ಎಲ್ಲಾನು ಹೋಗ್ಲಾಟಕ್ಕೆ ಅನುಕೂಲ ಆಗ್ತದೆ. ಆಮೇಲೆ ತಿರುಳಿನಲ್ಲಿ ಸರ್ಕಾರ ಮತ್ತು ಪಿಷ್ಟಗಳು ಅಂತಿವಲ್ಲ, ಅವು ನಮ್ಗೆ 4% ಇದ್ರೆ ಪ್ರೋಟೀನ್ ಸತ್ವ 2% ಇರ್ತದೆ. ಹಣ್ಣಿನ ರಸದಲ್ಲಿ 5% ಬಿ ಜೀವಸತ್ವ ಇದ್ರೆ ಥಯಾಮಿನ್ 3% ಇರ್ತದೆ. ತಾಮ್ರ, ಕ್ಯಾಲ್ಸಿಯಂ, ಕಬ್ಬಿಣ ಮುಂತಾಗಿ ಸಾಕಷ್ಟು ಇದ್ರೊಳಗೆ ಇರ್ತಾವು. ಅಧಿಕ ರಕ್ತ ಒತ್ತಡವಿದ್ದಲ್ಲಿ ಇವುಗಳ ಸೇವನೆ ಉಪಯುಕ್ತವಾಗಿದೆ. ಆಮೇಲೆ ಆಂತರಿಕ ರಕ್ತಸ್ರಾವನ್ನ ಇದು ತಡೀತದೆ. ಮೂಗಿನಿಂದ ಬಿಸಿಲಿಗೆ ಹೀಟಿಗೆ ಮೂಗಿನಿಂದ ರಕ್ತ ಸೋರ್ತಿರ್ತದೆ, ಅವಾಗನು ಇದನ್ನ ಉಪಯೋಗ ಮಾಡ್ಕೋಬಹುದು. ಆಮೇಲೆ ಇನ್ನೊಂದು ಪ್ರಮುಖವಾದಂತಹ ಸಂಧಿವಾತ, ಕೀಲು ನೋವು ಇದ್ರೂ ಇದನ್ನ ಸೇವನೆಯಿಂದ ಇದು ಲಾಭದಾಯಕವಾಗಿದೆ. ಅಜೀರ್ಣದ ತೊಂದರೆ ಇದ್ರೂ ಇದನ್ನ ಯೂಸ್ ಮಾಡಿದ್ರೆ ಅನುಕೂಲ ಆಗ್ತದೆ. ಕೊನೆಯದಾಗಿ ಹೇಳಬೇಕಂದ್ರೆ ಇದು ತಲೆಯಲ್ಲಿ ಹೊಟ್ಟಿದ್ರು ಸದ್ಯಕ್ಕೆ ಬಹಳ ಮಂದಿ ಯೂಸ್ ಮಾಡ್ತಾ ಇರ್ತೀರಿ. ನಿಮಗೆ ಅಸಹಯೋಗ ಕಾಣ್ತಿದ್ರೆ ಈ ಹಣ್ಣಿನ ರಸವನ್ನು ಹಚ್ಚಿ ಸ್ನಾನ ಮಾಡಿದ್ರೆ ನಮಗೆ ಅನುಕೂಲಕರವಾಗ್ತದೆ. ಮುಂದೆ ನಾವು ಇದರ ಮಾರುಕಟ್ಟೆ ವ್ಯವಸ್ಥೆಯನ್ನ ನೋಡೋಣ. ರೈತರು ಆದರೆ ನಮ್ಮ ಬಿಜಾಪುರ ಮತ್ತು ಈಗ ಬಾಗಲಕೋಟೆ ರೈತರು ಈ ಭಾಗದಲ್ಲಿ ನಾವು ನೋಡಿದಾಗ ಈ ಲಿಂಬೆಯನ್ನ ಬಹಳ ನಮಗೆ ಮಧ್ಯವರ್ತಿಗಳ ಹಾವಳಿ ಬಹಳ ಇದೆ. ಇಲ್ಲಿ ಮಧ್ಯವರ್ತಿಗಳ ಹಾವಳಿಯನ್ನು ತೆಗೆದು ರೈತರೇ ನೇರವಾದಂತಹ ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ವಿಪುಲವಾದಂತಹ ಅವಕಾಶಗಳಿದೆ. ಅದ್ರ ಒಂದೊಂದಾಗಿ ನಾ ಹೇಳ್ಕೋತ ಹೋಗ್ತೀನಿ. ಮಾರುಕಟ್ಟೆಗಳು ನಮ್ಮಲ್ಲಿ ಎಲ್ಲೆಲ್ಲಿದೆ ನಮಗೆ ಮಾರುಕಟ್ಟೆ, ಅದನ್ನು ಮತ್ತೆ ಅದನ್ನು ನಾವು ಮಾರಾಟವನ್ನು ಹೆಂಗ್ ಮಾಡಬೇಕು ಎಂಬುದನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಈಗ ಮೊದಲೇದಾಗಿ ನಾವು ಒಂದೇದಾಗಿ ನೇರವಾದಂತಹ ಮಾರುಕಟ್ಟೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಳ್ಬೇಕಾಗ್ತದೆ. ಅದನ್ನ ನಾವು ಹೆಂಗ್ ಮಾಡ್ಕೊಳ್ಬೇಕೆಂಬುದು ಮುಂದೆ ಹೇಳ್ತೇನೆ. ನೇರವಾದಂತಹ ಮಾರುಕಟ್ಟೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡ್ರೆ ನಮಗೆ ಅಪಾರವಾದಂತಹ ಉತ್ತರ ಭಾರತದ ಮಾರುಕಟ್ಟೆ, ಈಗ ಅಜಾದ್ಪುರ್ ಮಂಡಿ ಅಂತಿದೆ. ಅಜಾದ್ಪುರ್ ಮಂಡಿಯಲ್ಲಿ ಏನಾಗಿದೆ, ಏಷ್ಯಾದಲ್ಲೇನೆ ದೊಡ್ಡ ಮಾರುಕಟ್ಟೆ ವ್ಯವಸ್ಥೆ. ಅಲ್ಲಿ ನಮಗೆ ಲಿಂಬೆಯ ಬೇಡಿಕೆ ಬಹಳ ಇದೆ. ಅದು ಉತ್ತರ ಭಾರತ ಎಲ್ಲಾನು ನಾವು ಕವರ್ ಮಾಡಿದಂಗಾಗ್ತದೆ. ಅದೇ ರೀತಿ ವಿವಿಧ ದೇಶಗಳಿಗೂ ನಾವು ರಫ್ತು ಮಾಡಬಹುದು. ಅದೇ ರೀತಿ ನಮ್ಮಲ್ಲಿ ಬೇರೆ ಬೇರೆ, ಯಾಕಂದ್ರೆ ನಮ್ಮ ಬಿಜಾಪುರ ಲಿಂಬೆ ಅಂತಂದ್ರೆ ಅಷ್ಟು ಟೇಸ್ಟ್, ಅಷ್ಟು ರಸ ಇದೆ, ಡಿಮಾಂಡ್ ಬಹಳ ಇದೆ. ಅದನ್ನ ನಾವು ಡಿಮಾಂಡ್ ಕ್ರಿಯೇಟ್ ಮಾಡಿಕೊಂಡು ಯುಟಿಲೈಸ್ ಮಾಡ್ಕೋಬೇಕು ಬೇಡಿಕೆ ಆಧಾರಿತ. ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, ನಾವು ರೈತರ ಪರವಾಗಿ ಹೇಳ್ಬೇಕಂದ್ರೆ ನಾವು ಅದನ್ನೆಲ್ಲ ಯೋಚನೆ ಮಾಡ್ಲಿಕ್ಕೆ ಹೋಗುದಿಲ್ಲ. ನಾವು ಇಲ್ಲೇ ಲೋಕಲ್ ಅನ್ನ ಕೊಟ್ಟು ಎಕ್ಸ್ಪೆಕ್ಟೇಷನ್ ಆಗಿ ನಮಗೇನು ಲಾಭ ಅಷ್ಟು ಎಷ್ಟು ತಟ್ಟಬೇಕು ಅಷ್ಟು ತರ್ತಾ ಇಲ್ಲ. ಹಿಂಗಾಗಿ ನಮ್ಮ ಗ್ಲಟ್ ಸೀಸನ್ ಅಲ್ಲಾಯ್ತು, ಸ್ಲಾಕ್ ಸೀಸನ್ ಅಲ್ಲಾಯ್ತು. ನಾವು ಲಿಂಬೆಯ ಮಾರುಕಟ್ಟೆಯನ್ನು ಸದೃಢವಾಗಿ ನಾವು ಲಾಭವನ್ನು ತೆಗೆದುಕೊಳ್ಬೇಕಾಗಿತ್ತಂದ್ರೆ ಸಂಘಟನಾತ್ಮಕವಾಗಿ ಇದನ್ನು ನೇರ ಮಾರುಕಟ್ಟೆ ವ್ಯವಸ್ಥೆಗಳನ್ನು ನಾವು ಹಿಡ್ಕೋಬೇಕು. ಅದೇ ರೀತಿ ಸಾಕಷ್ಟು ನಾವು ನೇರು ಖರೀದಿದಾರರು ಬಹಳ ಜನ ಇದ್ದಾರೆ, ಪುಣೆಯಲ್ಲಿದ್ದಾರೆ, ಮುಂಬೈಯಲ್ಲಿದ್ದಾರೆ, ಸಾಕಷ್ಟು ಜನ ಇದ್ದಾರೆ. ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರದ್ದು ನಂಬರ್ ಕೊಡ್ತೀನಿ, ಅವ್ರ ಜೋಡಿ ಕೋಆರ್ಡಿನೇಟ್ ಎಲ್ಲ ಮಾಡ್ಕೋಬಹುದು ನೀವು. ಅದೇ ರೀತಿ ನಮಗೆ ಇನ್ನೊಂದು ಅಪಾರ ಬೇಡಿಕೆ ಇರುವುದು ರಫ್ತಿನಲ್ಲಿ. ರಫ್ತು ನಮ್ಮಲ್ಲಿ ನೋಡ್ರಿ ಬಹಳ ಬೇಡಿಕೆ ಇದೆ. ರಫ್ತನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ನಮ್ಮ ರಾಜ್ಯದಿಂದ ಅಥವಾ ನಮ್ಮ ದೇಶದಿಂದ ಇದು ಬೇರೆ ಬೇರೆ ದೇಶಗಳಿಗೆ ರಫ್ತು ಆಗ್ತಾ ಇದೆ. ನಾವು ಒಂದು ಅಂಕಿಅಂಶಗಳನ್ನು ನೋಡಿದಾಗ ಭಾರತದ ರಫ್ತು 2023-24 10,992,000 kg ಫ್ರೆಶ್ ನಾವು ಲಿಂಬೆಯನ್ನು ಹೊರದೇಶಗಳಿಗೆ ಕಳಿಸಿದೀವಿ. ಪ್ರಮುಖವಾಗಿ ನೇಪಾಳ ಮತ್ತು UAE ಅಂತೀವಿ, ಅರಬ್ ಎಮಿರೇಟ್ಸ್, ಭೂತಾನ್, ಕುವೈತ್, ಕತಾರ್, ಇರಾಕ್ ಮತ್ತು ಸೌದಿ ಅರೇಬಿಯಾ ನಮ್ಮ ಲಿಂಬೆ ಆಮದನ್ನು ಮಾಡ್ಕೊಳ್ತಾ ಇದ್ದಾವೆ. ಅದೇ ರೀತಿ ನಮಗೆ ಈ ಬೆಳೆಗೆ ಬೇರೆ ದೇಶದಿಂದ ಕಾಂಪಿಟೇಷನ್ ಇದೆ, ಅದು ನಾವು ಗಣನೆಗೆ ತೆಗೆದುಕೊಳ್ಬೇಕು. ಬೇರೆ ಇದು ಮಾಡಿದಾಗ ಎಸ್ಪೆಷಲಿ ಫಸ್ಟ್ ವರ್ಲ್ಡ್ ಒಳಗೆ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾ ಇರುವುದು ಸ್ಪೇನ್ ದೇಶ. ಅದೇ ರೀತಿ ನಮಗೆ ಹೆಚ್ಚಿನ ನಮ್ಮ ಇಂಪೋರ್ಟರ್ಸ್ ಏನಿದ್ದಾರೆ ಜಾಸ್ತಿ ನಮ್ಮಿಂದ ತೆಗೆದುಕೊಳ್ಳೋರು, ನಮ್ದು ಅಮೆರಿಕಕ್ಕೂ ನಮ್ಮ ಲಿಂಬೆ ಹೋಗ್ತದೆ, ಜರ್ಮನಿಗೆ ಹೋಗ್ತದೆ, ನೆದರ್ಲ್ಯಾಂಡ್ಸ್ಗೆ ಹೋಗ್ತದೆ, ಫ್ರಾನ್ಸ್ಗೆ ಹೋಗ್ತದೆ, ಯುನೈಟೆಡ್ ಕಿಂಗ್ಡಮ್ಗೂ ನಮ್ಮ ದೇಶದಿಂದ ಲಿಂಬೆ ರಫ್ತಾಗ್ತಿದೆ. ಇಷ್ಟೆಲ್ಲ ನಮಗೆ ಅವಕಾಶಗಳು ಇದ್ದಾಗ ಲಿಂಬೆ ನೀವು ಎಲ್ಲರಿಗೂ ಗೊತ್ತಿದ್ದಂತ ಇದಂದ್ರೆ ಎಲ್ಲರೂ ಬೇಸಿಗೆ ಕಾಲದಾಗಾಯ್ತು, ಯಾಕಂದ್ರೆ ಬೇರೆ ಕಾಲದಾಗೂ ಆಯ್ತು, ನಾವು ಒಂದು 3-4 ತರದಲ್ಲಿ ಯೂಸ್ ಆಗ್ತದೆ ಅಂತ ಹೇಳ್ಬಿಟ್ಟು ತುಂಬಾ ಬೇಡಿಕೆ ಇದೆ. ಒಂದು ಮೆಡಿಸಿನಲ್ ವ್ಯಾಲ್ಯೂ ಆಗಿ ನಾವು ಉಪಯೋಗ ಮಾಡ್ಕೋತೀವಿ. ಎರಡನೇದಾಗಿ ನಮಗೆ ಆರೋಗ್ಯ ದೃಷ್ಟಿಯಿಂದನೂ ಆಯ್ತು, ಬೇಸಿಗೆಯಲ್ಲಿ ನಮಗೆ ತಂಪು ಮಾಡ್ಕೊಳ್ಳೋದಕ್ಕಾಯ್ತು. ನಾವು ಎಲ್ಲಾ ರೀತಿಯಿಂದನೂ ಲಿಂಬೆ ಬಹಳ ಬಹು ಉಪಯೋಗಿ ಲಿಂಬೆ. ಇದನ್ನ ಇಷ್ಟೆಲ್ಲ ಅವಕಾಶಗಳು, ಮಾರುಕಟ್ಟೆ ವ್ಯವಸ್ಥೆ ಇದೆ, ಡಿಮಾಂಡ್ ಅನ್ನು ಬೇಡಿಕೆ, ಡಿಮಾಂಡ್ ಅಂದ್ರೆ ಬೇಡಿಕೆನೂ ಜಾಸ್ತಿ ಇದೆ, ಸಪ್ಲೈಕಿನೂ ಕೆಲವೊಂದು ಟೈಮ್ ಇಲ್ಲಿ ಗ್ಲಟ್ ಆಗಿರ್ತದೆ ಇಲ್ಲಿ ನಿಮ್ಮ ಮಾರುಕಟ್ಟೆಯಲ್ಲಿ ಇಂಡಿಯಾ ಇದ್ರೊಳಗೆಲ್ಲಾನು. ಅದನ್ನ ಹೆಂಗ್ ಮಾಡಬೇಕಪ್ಪ, ನಾವು ಅದನ್ನ ಯುಟಿಲೈಸ್ ಹೆಂಗ್ ಮಾಡ್ಕೋಬೇಕು ಅಂತ ಹೇಳಿ ಒಂದೆರಡು ಮಾತು ಹೇಳ್ತೀನಿ. ಈಗ ಒಂದೇದಂದ್ರೆ ನಿಮ್ಮಲ್ಲಿ ಒಂದು ಸದಾ ಅವಕಾಶ ಅಂತಂದ್ರೆ ನಿಮ್ಮಲ್ಲಿ ಲಿಂಬಿ ಬೋರ್ಡ್ ಆಗಿದೆ, ಅದರ ಉಪಯೋಗವನ್ನ ನೀವು ಸರ್ಕಾರ ನಿಮ್ಮಲ್ಲೇ ಕುರಿತು ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಲಿಂಬಿ ಬೋರ್ಡ್, ಸಮಗ್ರವಾಗಿ ಲಿಂಬೆಯನ್ನ ಅಭಿವೃದ್ಧಿ ಮಾಡಲಿಕ್ಕೆ ಲಿಂಬಿ ಬೋರ್ಡ್ ಆಗಿದೆ, ಅದರ ಉಪಯೋಗ ನೀವು ತೆಗೆದುಕೊಳ್ಳಬೇಕು. ಎರಡನೇದಾಗ ಲಿಂಬಿ ಬೋರ್ಡ್ ಇಂದ ನಿಮಗೆ ರೈತ ಉತ್ಪಾದಕರ ಕಂಪನಿಗಳನ್ನು ಮಾಡಿಸಿದ್ದಾರೆ. ಈ ಕಂಪನಿಗಳ ಅಂತಂದ್ರೆ ನೀವೇ ಎಲ್ಲ ಲಿಂಬೆ ಬೆಳೆಗಾರರು ಸೇರಿಬಿಟ್ಟು ಇಲ್ಲ, ಒಟ್ಟಾಗಿ ನೀವು ಮಾಡಿದ್ರೆ ದೂರದೂರ ಮಾರ್ಕೆಟ್, ನಾ ಹೇಳಿದೆ ಅಜಾಪುರ್ ಮಂಡಿಯದ್ದೆ, ಈಗ ವೈಯಕ್ತಿಕವಾಗಿ ನೀವು ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ಲಿ, ನಿಮ್ದು ಯಾಕಂದ್ರೆ ನಿಮ್ದು ಅಷ್ಟು ಲೋಡೂ ಆಗುದಿಲ್ಲ, ಅಷ್ಟು ದೂರ ಕಳಿಸ್ಲಿಕ್ಕೂ ಆಗುದಿಲ್ಲ, ವ್ಯವಸ್ಥಿತವಾಗಿ ನೀವು ಮಾರುಕಟ್ಟೆ ಮಾಡ್ಲಿಕ್ಕೆ ಅಸಾಧ್ಯ ಆಗ್ತದೆ. ಈ ನಿಟ್ಟಿನೊಳಗೆ ನಮಗೆ ಮಧ್ಯವರ್ತಿಗಳು ಬಂದು ಎಲ್ಲಾರ ಕಡೆಯಿಂದ ತಗೊಂಡು ಅವ್ರೇನ್ ಮಾಡ್ತಾರೆ, ಈಗ 10 ಮಂದಿ ಕಡೆ ತಗೊಂಡು ಬಂದು ಲೋಡ್ ಮಾಡಿ ಕಳಿಸಿ ಅವರು ಜಾಸ್ತಿನ ಲಾಭವನ್ನ ಮಾಡ್ಕೋತಿದ್ದಾರೆ. ಈ ದಿಶೆಯಲ್ಲಿ ನೀವು ನಿಂಬೆಯ ಮಾರುಕಟ್ಟೆ ವ್ಯವಸ್ಥೆ ಬಂದಾಗ ನೀವೆಲ್ಲರೂ ಸೇರಿ ಒಂದು ರೈತ ಉತ್ಪಾದಕರ ಕಂಪನಿಗೆ ಜೋಡಿಸಿಕೊಂಡು ಆ ರೈತ ಉತ್ಪಾದಕರ ಕಂಪನಿಯ ಮೂಲಕ ನಿಮ್ದೇ ಆದಂತಹ ಬ್ರ್ಯಾಂಡ್ ಮಾಡಿ, ಈಗ ಇಂಡಿ ಲೈಮ್ ಅಂತ ಹೇಳಿ ಒಂದು GI ಟ್ಯಾಗು ಸಿಕ್ಕಿದೆ, ಆ GI ಟ್ಯಾಗ್ ಅನ್ನ ಬ್ರ್ಯಾಂಡ್ ಮಾಡಿಕೊಂಡು ನಿಮಗೆ ವಿಪುಲವಾದಂತಹ ಅವಕಾಶಗಳು ತುಂಬಾ ಇದೆ, ಅವನ್ನ ನೀವು ಎಕ್ಸ್ಪೋರ್ಟ್ ಮಾಡ್ಲಿಕ್ಕಾಯ್ತು. GI ಟ್ಯಾಗ್ ನಿಮ್ದು ಎಲ್ಲಿ ಹೋದ್ರೂ ಸರಿ ನಿಮ್ದು ಬ್ರ್ಯಾಂಡ್ ಬಂದ್ಬಿಡ್ತದೆ. ಇಂಡಿ ಲೈಮ್ ಅಂತ ಹೇಳಿ ನಿಮ್ದೇ ಆದಂತಹ ಬ್ರ್ಯಾಂಡ್ ಅಲ್ಲಿ ನೀವು ಮಾರಾಟ ಮಾಡ್ಲಿಕ್ಕೆ ಇದು ವಿಜಾಪುರ ಮತ್ತು ಬಾಗಲಕೋಟೆ ಲಿಂಬೆ ಬೆಳೆಗಾರರಿಗೆ ತುಂಬಾ ಅವಕಾಶ ಇದೆ. ಇದರ ಲಾಭವನ್ನು ನೀವು ಮಾಡ್ಕೋಬೇಕು. ಮಾಡ್ಕೊಳ್ಳಿಕ್ಕೆ ಅವಶ್ಯಕತೆ ಇರುವುದು ನಿಮ್ಮಲ್ಲೇ ಸಂಘಟನಾತ್ಮಕವಾದಂತಹ ಒಂದು ಇಚ್ಛಾಶಕ್ತಿ. ಅದೇ ರೈತ ಉತ್ಪಾದಕರ ಕಂಪನಿಯನ್ನ ಮಾಡಿಕೊಂಡು ಎಲ್ಲರೂ ಸೇರಿ ರೈತರು ಸೇರಿ ಏನ್ ಮಾಡಬೇಕು, ನಿಮ್ ನಿಮ್ಮ ಮಾಲುಗಳನ್ನ ಒಂದು ಬಂದಾಗ ಎಲ್ಲ ಒಂದು ಕೋಆರ್ಡಿನೇಟ್ ಮಾಡಿ ಒಂದು CEO ಮೂಲಕ ನಿಮ್ದೇ ಆದಂತಹ ಒಂದು ಲೋಡ್ ಮಾಡಿ ನೀವು ಬೇರೆ ಬೇರೆ ದೂರ ದೂರ ಮಾರುಕಟ್ಟೆಗಳಿಗೆ ಕಳಿಸಿದಾಗ ನೀವು ಎಲ್ಲಾ ಸೀಸನ್ ಅಲ್ಲೂ ಹೆಚ್ಚಿನ ಲಾಭವನ್ನ ನೀವು ಪಡೀಲಿಕ್ಕೆ ಅನುಕೂಲ ಆಗ್ತದೆ. ಅದೇ ರೀತಿ ನೀವು ರೈತ ಉತ್ಪಾದಕರ ಕಂಪನಿಯನ್ನ ಮಾಡಿಕೊಂಡ್ರೆ ನಿಮ್ದು ಇನ್ನೊಂದು ಅವಕಾಶ ಅಂತಂದ್ರೆ ರಫ್ತು ಅವಕಾಶ. ಅದರ ಮೂಲಕ ನೀವು ರಫ್ತು ಲೈಸೆನ್ಸ್ ಅನ್ನು ತೆಗೆಸಿ, IEC ನಂಬರ್ ಅಂತ ಹೇಳ್ತೀವಿ, IEC ಕೋಡ್ ಅನ್ನು ತೆಗೆಸಿ, ನೀವು ಹೊರ ದೇಶಗಳನ್ನ ಹೇಳಿದ್ನಲ್ಲ, ಬೇರೆ ಬೇರೆ ದೇಶಗಳಿಗೆ ತುಂಬಾ ಬೆಳಕಿದೆ, ಅಮೆರಿಕ, ನಮ್ಮಲ್ಲಿ ಶ್ರೀಲಂಕಾ, ಬಾಂಗ್ಲಾದೇಶ, ನೇಪಾಳ, ಎಲ್ಲ UAE ಎಲ್ಲಾ ಕಡೆ ಬಹಳ ತುಂಬಾ ಬೇಡಿಕೆ, ಅಲ್ಲಿ ನೀವು ಸರಿತ ಪ್ರಮಾಣದಲ್ಲಿ ರಫ್ತನ್ನ ನೀವು ಮಾಡ್ಲಿಕ್ಕೆ ಅವಕಾಶ ಇದೆ. ಆಮೇಲೆ ಇನ್ನೊಂದು ಮಾರುಕಟ್ಟೆ ಲಿಂಬೆ ನಾವು ಗಣನೆಗೆ ತೆಗೆದುಕೊಳ್ಬೇಕಾಗಿದ್ದು, ಒಂದೇದು ನೀವು ಬ್ರ್ಯಾಂಡಿಂಗ್ ಅಂತ ಹೇಳಿದೆ, ನಿಮ್ದೇ ಆದಂತಹ ಇಂಡಿ ಲೈಮ್ ಅಂತ ಬ್ರ್ಯಾಂಡ್ ಆಲ್ರೆಡಿ ನಮಗೆ ಫಿಕ್ಸ್ ಆಗಿದೆ, ಅದಕ್ಕೆ ಲೋಗೋನು ಬಂದಿದೆ, ಅದಕ್ಕೆಲ್ಲ ನೀವು ಯಾವ್ದಾದ್ರು ರೈತರಿದ್ರಿ ಅದಕ್ಕೆ ಅದು ಭೌಗೋಳಿಕ ಮಾನ್ಯತೆ ಪಡೆದಂತ ನಿಮ್ಮ ಲಿಂಬಿಗೆ ರಿಜಿಸ್ಟ್ರೇಷನ್ ಮಾಡಿಸ್ರಿ ನೀವು ಬೆಳಗಾರರು ಅಂತೇಳಿ ಒಂದು ಪ್ರೊಸೀಜರ್ ಇದೆ. ನಮ್ಮ ವಿಶ್ವವಿದ್ಯಾಲಯಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಒಂದು ಕಚೇರಿಯನ್ನ ಸ್ಥಾಪನೆ ಮಾಡಿದೀವಿ, ಅಲ್ಲಿ ನಿಮಗೆಲ್ಲ ಲಿಂಬಿ ಬೆಳೆಗಾರರು ಇದ್ರೆ ಅಲ್ಲಿ ರಿಜಿಸ್ಟ್ರೇಷನ್ ಪ್ರೊಸೆಸ್ ಹೇಳ್ತೀವಿ, ನೀವು ರಿಜಿಸ್ಟ್ರೇಷನ್ ಲಿಂಬಿ ಬೆಳೆಗಾರರು ಯಾರು ಮಾಡ್ಕೊಂಡಿಲ್ಲ ಅದಕ್ಕೆ ಮಾಡ್ಕೊಳ್ರಿ, ಒಂದು ರೈತ ಉತ್ಪಾದಕ ಸಂಘಟನೆ ಮಾಡ್ಕೊಳ್ರಿ. ಒಂದೇದು ಬ್ರ್ಯಾಂಡ್ ಮೇಲೆ ಒಂದು ಬ್ರ್ಯಾಂಡಿಂಗ್ ಮಾರುಕಟ್ಟೆ ವ್ಯವಸ್ಥೆಗಳಿಗೆ ಮಲ್ಲಕ್ ಬೇಕಾಗಿದ್ದು ಒಂದು ನಿಂಬೆ ಆದಂತ ಬ್ರ್ಯಾಂಡ್. ಎರಡನೇದು ವರ್ಗೀಕರಣ, ನೀವು ಲಿಂಬೆಯನ್ನ ಗ್ರೇಡ್ ಮಾಡಿ ವರ್ಗೀಕರಣ ಮಾಡಿದ್ರೆ ನಿಮಗೆ ಹೆಚ್ಚಿನ ಲಾಭವನ್ನ ನೀವು ಪಡೆಯಬಹುದು. ಈಗ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಾವೇನು ಎಕ್ಸ್ಪೋರ್ಟ್ ಮಾರ್ಕೆಟ್ ರಫ್ತು ಮಾರುಕಟ್ಟೆಯಲ್ಲಿ ನಮಗೆ ಏನಿದೆ ಬೇಡಿಕೆ ಗ್ರೇಡ್ ಕ್ಲಾಸಿಫಿಕೇಶನ್ ಅಂದ್ರೆ ಸೈಜ್ ಮೇಲೆ ಇರ್ತದೆ. ಈಗ ಒಂದೇ ಗ್ರೇಡ್ ಅಂತಂದ್ರೆ ನೋಡ್ರಿ ವಿಡ್ತ್ ಮೇಲೆನ ಸೈಜ್ ಮೇಲೆನ 58-67 mm ಇದ್ದು ಒಂದೇ ಗ್ರೇಡ್ ಮಾಡಬೇಕು. ಎರಡನೇ ಗ್ರೇಡ್ ನೀವು 53-62 ಇದ್ದು ಎರಡನೇ ಗ್ರೇಡ್ ಮಾಡಬೇಕು. ಮೂರನೇದು 48-57 mm ಇದೆ ಅಂತ ಮೂರನೇ ಗ್ರೇಡ್. ನಾಲ್ಕನೇ ಗ್ರೇಡ್ ಕ್ಲಾಸಿಫಿಕೇಶನ್ ಈಗ ವರ್ಲ್ಡ್ ವೈಡ್ ನಮಗೆ ಅಕ್ಸೆಪ್ಟ್ ಆಗಿದ್ದು 45-52 ಗ್ರಾಮ್ಗಳು. �ದು 42-49 ಗ್ರಾಮ್ಗಳನ್ನ ವರ್ಲ್ಡ್ ವೈಡ್ ನಮಗ ಅಕ್ಸೆಪ್ಟೆನ್ಸ್ ಇದೆ. ಅದೇ ರೀತಿ ನಮಗ ಅಂದ್ರೆ ಈಗ ಗ್ರೇಡ್ ಮಾಡಿ ನಮಗೆ ಎಲ್ಲಿ ಅವಕಾಶಗಳಿದೆ ಅದನ್ನು ಇದನ್ನು ಜಾಸ್ತಿ ಇದು ಮಾಡಿದಾಗ ನಾವು ಹೆಚ್ಚಿನ ಲಾಭವನ್ನ ಪಡಿಬೇಕಾಗ್ತದೆ. ಅದೇ ರೀತಿ ನಾವು ಮಧ್ಯವರ್ತಿಗಳ ಹಾವಳಿಯನ್ನ ತಡಿಲಿಕ್ಕೆ ಅನುಕೂಲ ಆಗ್ತದೆ. ಇದಕ್ಕೆಲ್ಲ ಒಂದೇ ಪರಿಹಾರ ಅಂದ್ರೆ ನೀವು ಸಂಘಟನಾತ್ಮಕವಾಗಿ ರೈತ ಉತ್ಪಾದಕರ ಕಂಪನಿಯನ್ನ ಆಲ್ರೆಡಿ ನಾವು ಏನು ಲಿಂಬೆ ಅಭಿವೃದ್ಧಿ ಮಂಡಳಿಯವರು ಸ್ಥಾಪನೆ ಮಾಡಿದ್ದಾರೆ ನಿಮ್ಮಲ್ಲಿ, ಅದನ್ನೆಲ್ಲ ಬಲಪಡಿಸಿ ನೀವು ಮುಂದುವರೆದಾಗ ಮಾತ್ರ ರೈತರಿಗೆ ಅವಕಾಶ. ನೀವು ಇದನ್ನು ಬಲಪಡಿಸಲಿಲ್ಲ ಅಂತಂದ್ರೆ ನಿಮಗೆ ಮಾರುಕಟ್ಟೆ ವ್ಯವಸ್ಥೆ ಬಹಳ ಕ್ಷೀಣದ. ಅದೇ ರೀತಿ ನಿಮಗೆ ಇನ್ನೊಂದು ಅವಕಾಶ ಮಾರುಕಟ್ಟೆಗೆ ಅಂತಂದ್ರೆ ವ್ಯಾಲ್ಯೂವೇಷನ್. ವ್ಯಾಲ್ಯೂವೇಷನ್ ನೀವು ಮಾಡಿಕೊಂಡು ಅದರ ಬಗ್ಗೆ ನಮ್ಮ ವ್ಯಾಲ್ಯೂವೇಷನ್ ತಜ್ಞರು ಹೇಳ್ತಾರೆ. ಅದೇ ಆದಂತಹ ನಿಮ್ದೇ ಬ್ರ್ಯಾಂಡ್ ಅಲ್ಲಿ ವ್ಯಾಲ್ಯೂವೇಷನ್ ಮಾಡಿದಾಗ, ಯಾಕಂದ್ರೆ ಗ್ಲಟ್ ಇದಾಗ ನೀವು ಅದೊಂದು ಪ್ರೊಸೆಸಿಂಗ್ ಮಾಡಿ ಜ್ಯೂಸ್ ಮಾಡಿ ಡ್ರೈ ಮಾಡಿ ಆ ರೀತಿನೂ ಮಾಡಿ ನೀವು ಎಲ್ಲ ಎಕ್ಸ್ಪೋರ್ಟ್ ಮಾಡಬಹುದು. ಪೌಡರ್ ಮಾಡಿ ಎಕ್ಸ್ಪೋರ್ಟ್ ಮಾಡಬಹುದು, ಡ್ರೈ ಮಾಡಿ ಎಕ್ಸ್ಪೋರ್ಟ್ ಮಾಡಬಹುದು, ಉಪ್ಪಿನಕಾಯಿ ಮಾಡಿ ಎಕ್ಸ್ಪೋರ್ಟ್ ಮಾಡಬಹುದು. ಇದೆಲ್ಲ ಸಾಧ್ಯ ಆಗುವುದು ಮತ್ತೊಮ್ಮೆ ನಾ ಹೇಳ್ತೀನಿ, ಕೊನೆಯ ಅವಕಾಶ ಅಂತ ಯಾಕೆ ಹೇಳ್ತೀನಿ ರೈತ ಉತ್ಪಾದಕರ ಕಂಪನಿ ಅಂತಂದ್ರೆ ನಿಮಗೆ ಎಲ್ಲ ಅವಕಾಶಗಳು ಇರುವುದು ಅಂತಂದ್ರೆ ನೀವು ರೈತ ಉತ್ಪಾದಕರ ಸಂಘಟನಾತ್ಮಕವಾಗಿ ನೀವು ಮಾಡಿದ್ರೆ ಇದೆಲ್ಲ ಮಾಡಲಿಕ್ಕೆ ಅವಕಾಶ ಇದೆ. ಇದರ ಜೊತೆಗೆ ನೀವು ನಿಮ್ಮ ಯುವಕರಿಗೆ ಒಂದು ಎಂಪ್ಲಾಯ್ಮೆಂಟ್ ಏನಂತೀವಿ ಉದ್ಯೋಗ ಸೃಷ್ಟಿಯಾಗುತ್ತೆ. ನೀವೆಲ್ಲ ಉದ್ಯೋಗಗಳನ್ನು ಇದು ಮಾಡಿಕೊಂಡು ನಿಮ್ದೇ ಆದಂತಹ ಉದ್ಯೋಗ ಸೃಷ್ಟಿ ಮಾಡಿ ನಮ್ಮ ಏನು ಇಂಡಿ ಲೈಮ್ ನಾವೇನ್ ನಮ್ಮ ಭೌಗೋಳಿಕ ಮಾನ್ಯತೆ ಪಡೆದಂತಹ ಇಂಡಿ ಲೈಮ್ ಏನಿದೆ ಅದನ್ನು ಉಳಿಸಿ ಆ ತೋಟಗಳನ್ನು ಉಳಿಸಿ ಬೆಳೆಸಲಿಕ್ಕೆ ಇದೊಂದು ಸದಾ ಅವಕಾಶ. ಆಮೇಲೆ ಹೆಚ್ಚಿನ ಲಾಭವನ್ನು ಪಡಿಬಹುದು. ಈ ಮಾರುಕಟ್ಟೆ ವ್ಯವಸ್ಥೆಯನ್ನು ನಾವು ಬಲಪಡಿಸಿಕೊಂಡಾಗ ಮಾತ್ರ ಸಾಕಷ್ಟು ಅವಕಾಶ ಇದೆ. ಈ ಅವಕಾಶಗಳನ್ನೆಲ್ಲ ಉಪಯೋಗಿಸಿ ಮಾಡಿಕೊಂಡು ಹೆಚ್ಚಿನ ಮಾಹಿತಿಗಾಗಿ ನನ್ನ ನಂಬರ್ ಅನ್ನು ತೆಗೆದುಕೊಳ್ಳಿ, 9448344103. ಇನ್ನೊಂದ್ಸಲ ಹೇಳ್ತೀನಿ ಈ ನಂಬರ್ ಅನ್ನ, 9448344103. ಕಾಂಟ್ಯಾಕ್ಟ್ ಮಾಡ್ರಿ, ಎಲ್ಲರೂ ಸೇರಿ ಲಿಂಬೆಯ ಮಾರುಕಟ್ಟೆ ವ್ಯವಸ್ಥೆಯನ್ನು ಸದೃಢ ಮಾಡೋಣ ಅಂತ ಹೇಳಿ ನನ್ನ ಒಂದೆರಡ ಮಾತನ್ನ ಅನಿಸಿಕೆಗಳನ್ನ ಮುಗಿಸ್ತೇನೆ. ವಂದನೆಗಳು.

ಬಂದನಕ ಇಂಗ್ಲಿಷ್ ಭಾಷವಾಗಿ ಸಿಕ್ಕು ಬಂದನಕ ನೂರು ವರ್ಷದಿಂದ ಬೇರು ಬಿಟ್ಟ ಇಂಗ್ಲಿಷರು ಗೋರವಾದ ಕೂರ್ತಾರ ನಮ್ಮ ಜನಕ ಹಿಂದೂಸ್ತಾನವನ್ನು ಗುಡಿಸಿ ಏನು ಮಾಡಿ ಆ ಮುಂದುವರಿದು ಮಾಡಿ ರಾಜ್ಯ ಸ್ವಂತ ತಂತ್ರ ಅಂತ್ಯವಿಲ್ಲದಂತೆ ಮಾಡಿ ಬರಕೀಸಿ ಕೊಟ್ಟ ನಮಗೆ ಸ್ವಾತಂತ್ರ್ಯ ಬಸವ ಜಗಳ ಮಾಡಿದ ಕಾವನಾ ಆ